ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಉಚ್ಚನಹಳ್ಳಿ ಗ್ರಾಮದ ಒಬ್ಬ ಪ್ರಗತಿಪರ ಹಿರಿಯ ರೈತರಿದ್ದಾರೆ, ಈಶ್ವರಪ್ಪ ಅಂತ ಹೇಳ್ಬಿಟ್ಟು. ಇವರು ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ಟೊಮೆಟೊ ಅಂತರ್ ಬೆಳೆಯಾಗಿ ತಗೊಂಡ್ಕೊಂಡಿದ್ದಾರೆ. ಈಗ ಇವರು ಯಾವ ರೀತಿಯಿಂದ ಯಾವ ಕ್ರಮಗಳಿಂದ ತಮ್ಮ ಒಂದು ಕೃಷಿಯ ಒಂದು ಟೊಮೆಟೊ ಬೆಳೆಯ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಮಾಹಿತಿ ಪಡ್ಕೊಳ್ಳೋಣ. ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಈಶ್ವರಪ್ಪನವರೇ. ನಮಸ್ತೆ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ಸುಮಾರು ಅಲ್ಲೇ ನಾವಲ್ಲಿ 25 ವರ್ಷ ಮೇಲೆ. ಮೊದ್ಲು ಏನ್ ಬೆಳಿತಾ ಇದ್ರಿ? ಮೊದ್ಲು ಮೆಕ್ಕೆಜೋಳ, ಆಮೇಲೆ ಇದು ರಾಗಿ ಜೋಳ ಎಲ್ಲ ಬೆಳೆಸಿದ್ವಿ. ಇದು ಈ ಟೊಮೆಟೊ ಬೆಳೆ ತಗೊಂಡ್ಕೊಂಡಿದ್ದೀರಾ, ಇದು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ತಗೊಂಡಿದ್ದೀರಾ? ಅಡಿಕೆ ಬೆಳೆ ಅಂತರ ಬೆಳೆ. ಅಡಿಕೆಯಲ್ಲಿ ಅಂತರ ಬೆಳೆ? ಅಂತರ ಬೆಳೆ. ಅಡಿಕೆ ಎಷ್ಟು ವರ್ಷದ ಗಿಡ ಇದೆ ಇದು? ಇದು 1 ವರ್ಷ ಗಿಡ. ಈಗ ಇದು ಈ ಟೊಮೆಟೊ ಬೆಳೆ ಬೇಸಿಗೆಯಲ್ಲಿ ಮಾತ್ರ ತಗೊಂಡಿರೋದು ಅಥವಾ ಹೇಗೆ ಇದು? ಇಲ್ಲ, ಬೇಸಿಗೆ ತಗೊಂಡಿರೋದು. ಬೇಸಿಗೆ. ಯಾವ ತಳಿ ಇದು? ಇದು ನಂದಿ. ನಂದಿ. ಪಾಕೆಟ್ ಬೀಜ? ಪಾಕೆಟ್ ಬೀಜ. ಎಷ್ಟು ಎಕರೆ ಹಾಕಿದಿರಿ? 1 ಎಕರೆ. ಎಷ್ಟು ಬೀಜ ಬೇಕಾಯ್ತು ಇದಕ್ಕೆ? ಅದಕ್ಕೆ 5,000 ಸಸಿ ನೆಟ್ಟಿದ್ವಿ. ಸಸಿಗಳು ತಗೊಂಡಿದ್ದೀರಾ? ಬೀಜ ಇಲ್ಲ. ಬೀಜ ಅಲ್ಲ. ಸಸಿ ಎಲ್ಲಿಂದ ತಗೊಂಡ್ರಿ? ನರ್ಸರಿ. ಎಲ್ಲಿ? ಮಾಯಕೊಂಡ. ಮಾಯಕೊಂಡ ನರ್ಸರಿ. ಸಸಿ ಒಂದಕ್ಕೆ ಎಷ್ಟು? 1 ರೂಪಾಯಿ. 1 ರೂಪಾಯಿ ಒಂದು. ಎಲ್ಲ ತಂದಿನ ಸಸಿಗಳು ಹತ್ಕೊಂಡು ಬಾ. ಅಲ್ಲ, ಓಕ ಇದು ಒಂದು 100 ಓಕ ಇದ್ವು, ಅದನ್ನ ಫಿಲಪ್ ಮಾಡಿದ್ವಿ. ಫಿಲಪ್ ಮಾಡಿದಿರ? ಈಗ ಜಮೀನ್ ತಯಾರು ಮಾಡ್ಬೇಕಾದ್ರೆ ಹೇಗೆ? ಅದ ಮಾಡ್ಕೊಂಡು ಬೇಸೆ ಹೊಡ್ಕೊಂಡು ಆಮೇಲೆ ಸಾಲ ಹೊಡ್ಕೊಂಡು ಎಲ್ಲ ಕ್ಲೀನ್ ಸ್ವಚ್ಛ ಮಾಡ್ಕೊಂಡು ಸಾಲ ಹೊಡೆದು ಬೀಜ ಸಸಿ ನಾಟಿ ಮಾಡಿದ್ವಿ. ಗೊಬ್ಬರ ಏನ್ ಕೊಟ್ಟಿದ್ರಿ ಆರಂಭದಲ್ಲಿ? DAP. DAP. ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಹಾಕಿಲ್ಲ. ಇಲ್ಲ, ಸರ್ಕಾರಿ ಗೊಬ್ಬರನೇ ಕೊಟ್ಟಿದ್ರಿ. ಮತ್ತೆ ಕಳೆಗಳ ಒಂದು ನಿರ್ವಹಣೆಗೆ ಕಳೆ ಎಲ್ಲ ತೆಗೆಸಿದ್ವಿ. ಆಮೇಲೆ ಕುಂಟೆ ಹೊಡೆದ್ವಿ. ಬೇಸಾಯ ಇತ್ತು ನಮ್ದು. ಜನರಿಂದ ತೆಗೆಸಿದ್ರ? ಜನರಿಂದ ತೆಗೆಸಿದ್ವಿ. ಆಮೇಲೆ ಕುಂಟೆ ಹೊಡೆದ್ವಿ. ಕುಂಟೆ ಕಳೆ ಏನ್ ಜಾಸ್ತಿ ಬರಲಿಲ್ಲ, ಕುಂಟೆ ಒತ್ತು ಕುಂಟೆ ಹೊಡೆದ್ವಿ. ಬೇಸಾಯ ಇತ್ತು ನಮ್ದು. ಬೇಸಾಯದಾಗೆಲ್ಲ ಕ್ಲೀನ್ ಮಾಡಿದ್ವಿ. ಒಂದೇ ಸರಿ ಕಳೆ ತೆಗೆಸಿದ್ವಿ, ಎಲ್ಲ ಕ್ಲೀನ್ ಆಯ್ತು. ಕ್ಲೀನ್ ಆಯ್ತು. ಎಷ್ಟು ಜನ ಆಳುಗಳು ತಗೊಂಡ್ರಿ? ಒಂದು 5-6 ಜನ ಕೂಲಿಯರು ತಗೊಂಡು ಎಲ್ಲ ಕಳೆ ಎಲ್ಲ ಕಿಳಿಸಿದ್ವಿ. ಇದು ಎಷ್ಟು ಎಕರೆಲಿ ಸಂಪೂರ್ಣ? ಈಗ 2 ಎಕರೆ. 1 ಎಕರೆ ಸಣ್ಣ ಗಿಡದಾಗ ಟೊಮೆಟೊ ಇರೋದು. ಅದೆಲ್ಲ ಸಂಪೂರ್ಣ ಎಲ್ಲ ಕ್ಲೀನ್ ಆಗೈತೆ. ಈಗ ಹಣ್ಣಿಗೆ ಬಂದೈತೆ, ಹಣ್ಣು ಹರಿತಾದ್ವಿ. ರೇಟೇ ಇಲ್ಲ, ನಾವು ಏನ್ ಮಾಡ್ಬೇಕು? 50,000 ಖರ್ಚು ಮಾಡಿದ್ವಿ. ಈಗ ಬಂಡವಾಳ ಹಾಕಿದ್ದು 50,000. ಬಂಡವಾಳ 50,000, ಗೂಟ ತಂತಿ ಊರೇ ಎಲ್ಲ ಸೇರಿ 50,000 ಆಗಿದೆ. ಈಗ ರೇಟ್ ಎಷ್ಟನೇ ಕಟಾವು ಮಾಡ್ತಾ ಇದೀರಾ ಈಗ? ಇದು 2ನೇ ಕಟಾವು. 2ನೇ ಕಟಾವು. ಮೊದಲನೇ ಕಟಾವದಲ್ಲಿ ಏನಾದ್ರು ನಿಮ್ಗೆ ರೇಟ್ ಸಿಕ್ತಾ? ಹೇಗೆ? ಇಲ್ಲ, ಎಲ್ಲ ಖರ್ಚು ಕಳೆದು 1,000 ರೂಪಾಯಿ ಸಿಕ್ಕತ್ತು ಮೊದಲನೇ ಇದ್ರೆ. ಈಗ 2ನೇ ಕಟಾವಿನಲ್ಲಿ ಈಗ ಅದೆಷ್ಟು ಸಿಕ್ತದ ಗೊತ್ತಿಲ್ಲ. ಒಟ್ಟು 100 ಬಾಕ್ಸ್ ಸಿಗ್ತವೆ. ಅದೆಷ್ಟಾಗತ್ತೆ ಏನೋ ಗೊತ್ತಲ್ಲ. ರೇಟ್ ರೇಟ್ ಮೇಲೆ ಡಿಪೆಂಡ್ ಆಗತ್ತೆ. ಎಲ್ಲಿ ಮಾರ್ಕೆಟ್ ಎಲ್ಲಿ ಮಾಡ್ತೀರಾ? ದಾವಣಗೆರೆ. ದಾವಣಗೆರೆ. ಇದು ನೀವೇ ತಗೊಂಡ್ ಹೋಗ್ತೀರಾ ಇಲ್ಲ ಅವರೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ? ಆಟೋ ಬಂದ್ ನೋಡ್ರಿ, ಬೇರೆದ ಬಾಡಿಗೆ. ಬಾಡಿಗೆ ಆಟೋ ಬಂದಂತೆ, ಅದಕ್ಕೆ 25 ರೂಪಾಯಿ ಒಂದು ಬಾಕ್ಸ್. ಇಲ್ಲಿಂದ ಹಾಕೊಂಡು ಹೋಗಿ 25 ರೂಪಾಯಿ ಒಂದು ಬಾಕ್ಸ್. ಅಲ್ಲಿ ತಗೊಂಡೋಗಿ ಮಾರಿದ್ರೆ ಅವ್ರಿಗೆ 100 ರೂಪಾಯಿಗೆ 8 ರೂಪಾಯಿ ಕಮಿಷನ್. ಎಪಿಎಂಸಿಗೆ. ಆಮೇಲೆ ಇಳಿಸರಿಗೆ ಬಾಕ್ಸ್ ಬಾಕ್ಸ್ ಇಳಿಸರಿಗೆ ಕೊಡ್ಬೇಕು. ಅವ್ರಿಗೆ 4 ರೂಪಾಯಿನಾ? 4 ರೂಪಾಯಿ ಅವ್ರಿಗೆ ಬಾಕ್ಸ್ ಬರೇ ಆಟೋದಾಗ ಇಳಿಸಿದ್ರೆ 4 ರೂಪಾಯಿ ಅವ್ರಿಗೆ. ರೈತರಿಗೆ ಏನ್ ಉಳಿತತೆ? 100 ರೂಪಾಯಿ ರೇಟ್ ಆದ್ರೆ ಏನ್ ಸಿಗುತ್ತೆ ಹೇಳ್ರಿ? ನಮಗೆ ಸಿಗೋದೇ 10-20 ಒಂದ್ ಬಾಕ್ಸಿಗೆ. ಆಮೇಲೆ ಲೇಬರ್ ತಗೊಂತೀವ, ಲೇಬರ್ಗೆ ಅವ್ರಿಗೆ ಕೊಡ್ಬೇಕಾ? ಮತ್ತೆ ಏನ್ ಸಿಗುತ್ತೆ ಹೇಳ್ರಿ? ಏನ್ ಉಳಿಯಲ್ಲ, ಈ ಟೊಮೆಟೊ ಬಿಟ್ಬಿಡೋದ ಅಂತಾಲೆ ಮನಸ್ಸು. ಅದಕ್ಕೇನೆ ನಮ್ ರೈತರು ಅಡಿಕೆಗೆ ಮಾರು ಹೋಗ್ತಾ ಇರೋದು. ಸರಿ ಸರ್, ಈಗ ಹೇಳಿದ್ರಲ್ಲ ಕರೆಕ್ಟ್. ಅದು ಅಂದ್ರೆ ಈ ಒಂದು ಆಹಾರ ಪದಾರ್ಥಗಳ ಬೆಳೆಗಳನ್ನ ಬೆಳೆದ್ರೆ ಯಾವುದೇ ಒಂದು ಲಾಭನೂ ಇಲ್ಲ, ಜೊತೆಗೆ ಅದರ ಒಂದು ಬೆಲೆನೂ ಸಿಗೋದಿಲ್ಲ. ಆಮೇಲೆ ನಾವು ಮಾಡಿದ ಖರ್ಚು ಬರಲ್ಲ. ಮಾಡಿದ ಖರ್ಚು ಕೂಡ ಸಿಗ್ತಾ ಇಲ್ಲ, ಖರ್ಚು ಸಿಗ್ತಲ್ಲ. ಹಿಂಗಾಗಿ ಈ ಮೊದಲನೇ ಸಲ ತಗೊಂಡಿದ್ದೀರಾ ಟೊಮೆಟೊ ಬೆಳೆ? ಇದೇ ಮೊದಲ ಸಲ. ಇದ್ರ ಹಿಂದೆ ಏನು ತಗೊಂಡಿದ್ರಿ? ಕ್ಯಾಪ್ಸಿಕಮ್ ಹಾಕಿದ್ವಿ, ಅದು ಹಾಳಾಗಿ ಹೋತು. ಮಳೆ ಹಿಡ್ಕೊಂಡ್ಬಿಡ್ತಾ ಅವಾಗ. ಹೋದ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇತ್ತು. ಮಳೆ ಜಾಸ್ತಿ ಆಯ್ತಾ, ಅವಾಗೆಲ್ಲ ಶೀತಕ್ಕೆ ಎದ್ದಳ್ಳಿ ಅಲ್ಲ, ಅದು ಹಂಗಾಗತ್ತು. ಕ್ಯಾಪ್ಸಿಕಮ್ ರೇಟ್ ಚೆನ್ನಾಗಿ ಸಿಕ್ತು, ಆದ್ರೆ ಇಳುವರಿ ಬರಲಿಲ್ಲ. ಇದರ ಜೊತೆಗೆ ಈಗ ಔಷಧಿ ಸಿಂಪರಣೆ ಮಾಡೋದಾದ್ರೆ, ಆಮೇಲೆ ಈಗ ಇದಕ್ಕೆ ಬರ್ತಕ್ಕಂತ ಒಂದು ರೋಗ ರುಜಿನ ಇಲ್ಲ ಹುಳು ಹುಪ್ಟುಗಳಿಗೆ ಯಾರಿಗೆ ಕೇಳ್ತೀರಿ ನೀವು ಹೋಗಿ? ಇಲ್ಲಿ ಔಷಧಿ ಅಂಗಡಿಗೆ ಹೋಗಿರ್ತೀರಾ? ಸ್ಯಾಂಪಲ್ ಸ್ಯಾಂಪಲ್ ಒಂದು ಎಲೆ ಕಿತ್ಕೊಂಡು ಹೋಗ್ತೀರಾ? ಈ ತರ ರೋಗ ಬೀಳುತ್ತೆ ಅಂತಂದ್ರೆ ಕೀಟ ಐತೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಔಷಧಿ ಕೊಡ್ತಾರೆ. ಔಷಧಿ ಕೊಡ್ತಾರೆ ಅದನ್ನ ಸಿಂಪರಣೆ ಮಾಡ್ತೀವಿ. ವಾರಕ್ಕೊಂದ್ಸಲಿ ಸಿಂಪರಣೆ ಮಾಡಿದ್ವಿ ಅದನ್ನ. ಇಲ್ಲಿಗ 50,000 ರೂಪಾಯಿ ಲೆಕ್ಕಕ್ಕೆ ಹೋಗೈತಿ. ಎಷ್ಟು ಎಕರೆ ಜಮೀನು ಇದೆ ತಮ್ಗೆ? ನಮ್ಗೆ 5 ಎಕರೆ. ಇದರಲ್ಲಿ ಪ್ರಮುಖವಾಗಿ ಈಗ ಬೆಳೀತಾ ಇರೋದು ಅಡಿಕೆನ? ಇದ್ರ ಪ್ರಮುಖವಾಗಿ ಅಡಿಕೆನೆ. ಅಂದ್ರೆ ಫಸಲಿ ಬಂದಲ್ಲ ಈ ವರ್ಷ ಉಸಿ ಹೊಡೆದು ಆ ಕಡೆ, ಅವು ಇವು ಒಂದ್ ಸ್ವಲ್ಪ ಸಣ್ಣ, ಒಂದ್ ವರ್ಷದವು, ಅವು 4 ವರ್ಷದವು. ಎಲ್ಲಿಂದ ಸಸಿಗಳು, ಯಾವ ಒಂದು ಭಾಗದಿಂದ ತಗೊಂಡ್ ಬಂದಿರಿ ಸರ್? ಇಲ್ಲೇ ಚನ್ನಗಿರಿ ಸುತ್ತಮುತ್ತನ ಅಥವಾ? ಚನ್ನಗಿರಿ ಸುತ್ತಮುತ್ತ. ಚನ್ನಗಿರಿ ಸುತ್ತಮುತ್ತ ತಂದ್ರದ ಅಡಿಕೆ ಗಿಡ. ಎಷ್ಟು ಎಷ್ಟಕ್ಕೆ ಒಂದು ಬಿತ್ತದು? ಅದು 20 ರೂಪಾಯಿ ಒಂದು. 21. ಒಟ್ಟಾರೆ ನಿಮ್ ಜಮೀನಿಗೆ ಹಾಕ್ಬೇಕಾದ್ರೆ ಒಂದ್ ಸಸಿಗೆ ಎಷ್ಟು ಖರ್ಚು ಬಂತು? 50 ರೂಪಾಯಿ ಖರ್ಚು ಬರ್ತದೆ ಒಂದ್ ಸಸಿಗೆ. ಒಂದ್ ಸಸಿಗೆ 50 ರೂಪಾಯಿ ಖರ್ಚು ಬರ್ತದೆ. ಮತ್ತೆ ಈಗ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಅಂತರ ಎಷ್ಟು ಕೊಟ್ಟಿದ್ರಿ? 8 ಅಡಿ 7.5 ಹಿಂಗ್ ಕೊಡಿ. ನೀರಿನ ವ್ಯವಸ್ಥೆ ಬಂದ್ರೆ ಬೋರ್ ನೀರ? ಬೋರ್ ನೀರು. ನೀರಿನ ವ್ಯವಸ್ಥೆ ಬೋರ್ ನೀರೇ. ಬೋರ್ ನೀರ್ ಸಿಗತ್ತಾ? ಸಿಕ್ಕತ್ತೆ ಈ ವರ್ಷ. ಈ ವರ್ಷ? ಈ ವರ್ಷ ಸಿಕ್ಕತ್ತೆ. ಚೆನ್ನಾಗ್ ಸಿಕ್ಕತ್ತೆ, ಹಂಗಾಗಿ ಮೇಂಟೈನ್ ಆಗ್ತೈತೆ. ಬೇಸಿಗೆ ಇನ್ನು ಮಳೆಗಾಲ ಕಚ್ಚತ್ತಂಕಲ್ಲ, ಒಂದ್ ಸ್ವಲ್ಪ ಭಯನೇ. ಈಗ ಇದು ಎಷ್ಟು ಕಟಾವ್ ಬರ್ತದೆ ಇದಕ್ಕೆ? ಏನು ಟೊಮೆಟೋದಲ್ಲಿ ಇನ್ನೂ 2 ಕಟಾವ್ ಬರ್ತದೆ. ಇನ್ನೂ ಎರಡು. ಇನ್ನೂ 2 ಕಟಾವ್ ಆದ್ಮೇಲೆ ಮತ್ತೆ ಮುಂದೆ ಏನ್ ಇದ್ ಮಾಡ್ಬೇಕಂತ ಇದೆ? ತೆಗೆದು ಇದು ಇದ್ರಗೇನ ಫಾಯ್ದಿಲ್ಲ ಅಂತ ಹೇಳಿ ಮೆಣಸಿನ ಗಿಡ ಹಚ್ಬೇಕಂತ ಇದ್ ಮಾಡಿದ್ವಿ. ಮೆಣಸಿನ ಗಿಡ ಅದು ಖರ್ಚಿಲ್ಲದ್ದು ಅಂದ್ರೆ ಗೂಟ ತಂತಿ ಏನು ಕೇಳಲ್ಲ. ಅದು ಕೇಳಲ್ಲ. ಹೌದಾ? 2 ಸಾವಿರ ಮೆಣಸಿನ ಗಿಡ ಸಸಿ ಹಚ್ಚಿಡಿ, ಅದು ಬಂದಷ್ಟು ಬರ್ಲಿ, ನಮ್ಗೆ ಖರ್ಚಿಗೆ ಹಾಕತ್ತೆ ಅಂತ ನಾವು. ಈಗ ಕೂಲಿ ಆಳುಗಳ ಒಂದು ಖರ್ಚು ವೆಚ್ಚ ಎಲ್ಲಾ ಹೋಗಿ ಎಷ್ಟು ಖರ್ಚು ಬಂದಿದೆ ಅಂತ ಹೇಳ್ತೀರಾ? ಈಗ ಔಷಧಿ ಆಗ್ಲಿ, ಗೊಬ್ಬರ ಆಗ್ಲಿ, ಈಗ 1 ಎಕರೆ ಇದೆ ಅಲ್ಲಿ ಒಂದು 50,000 ರೂಪಾಯಿ ಖರ್ಚು ಬಂದಿದೆ ಈಗ ಅಲ್ಲಿ. ಇನ್ನು ಮಾರ್ಕೆಟ್ ಹೋಗಿ, ಮಾರ್ಕೆಟ್ ಬರೀ 1,000 ರೂಪಾಯಿ ಸಿಕ್ಕತ್ತೆ ಅಂತ ಹೇಳಿನಲ್ಲ, 1,000 ಸಿಕ್ಕ್ರ ಅದು. ಇವತ್ತು ಹೊರದ್ರೆ 100 ಬಾಕ್ಸ್ ಸಿಗ್ತವೆ. 100 ಬಾಕ್ಸ್ ಸಿಕ್ಕ್ರೆ ಇವತ್ತು 1,000 ರೂಪಾಯಿ ಆಗಿದ್ರೆ 1 ಲಕ್ಷ ರೂಪಾಯಿ ಸಿಕ್ತದೆ. ಹೌದಾ? ಇದು 100 ರೂಪಾಯಿ. ಅದ್ರಾಗ 10,000 ಸಿಕ್ಕರು, 5,000 ಖರ್ಚು ಹೋಗತ್ತೆ, 5,000 ಸಿಕ್ಕರು ವಜೆ ತಿನ್ನುವ. 5,000 ಸಿಗಲ್ಲ ನಮ್ಗೆ. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ ಸ್ವಾಮಿ? ನಾವು 3 ಇದೀವಿ. ಎಲ್ಲರೂ ಕೃಷಿ ಜಮೀನಿನ? ಎಲ್ಲ ಕೃಷಿನೇ. ಎಲ್ಲ ಕೆಲಸ ಜಮೀನ್ ಕೆಲಸನ? ಜಮೀನ್ ಕೆಲಸ. ಅಂದ್ರೆ ನೀವು, ನಿಮ್ಮ ಮಗ? ನಮ್ಮ ಮನೆಯವರು. ಮನೆಯವರು. ಮಗ ಎಲ್ಲಿ ತನಕ ಓದಿದ್ದಾರೆ? PUC, ಸೆಕೆಂಡ್ ಇಯರ್ PUC ಓದಿನ. ಮುಂದೆ ಓದಕ್ಕೆ? ಓದಕ್ಕೆ ಓದು ಅಂದ್ರೆ ಓದಿಲ್ಲ, ಅವನು ಮನೆ ಕೆಲಸ ಮಾಡ್ತೀನಿ ಅಂದ ತೋಟ ಮಾಡಿಕೊಟ್ಟೆ. ತೋಟ ಮಾಡ್ಕೊಂಡೆ. ಈಗ ಅವರು ನೋಡ್ಕೊಂತಾರೆ, ನೀವು ನೋಡ್ಕೊಂತೀರಾ? ನಾವು ಇಬ್ರು ನೋಡ್ಕೊಂತದ್ದು. ಮತ್ತೆ ಈಗ ಇದರಲ್ಲಿ ಕೂಲಿ ಆಳುಗಳು, ಈಗ ಕೂಲಿ ಆಳುಗಳು ಅಂದ್ರೆ ಈಗ ನಾವು ನೋಡ್ತಾ ಇದೀವಿ ಟೊಮ್ಯಾಟೊ ಈಗ ಕಟಾವ್ ಮಾಡ್ಬೇಕಾದ್ರೆ ತಗೊಂಡಿದ್ದೀರಾ, ಆಮೇಲೆ ಕಳೆ ಕೀಳಿಸ್ಬೇಕಾದ್ರೆ ತಗೊಳ್ತೀರಾ, ಆಮೇಲೆ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ? ಔಷಧಿ ಸಿಂಪಡಣೆ ಮಾಡ್ಕರ ಮಗ ಮಾಡಿದಾನೆ. ಆಮೇಲೆ ನಾವು ಗುಟ ಹಾಕ್ಬೇಕ್ರ ಕೂಲಿ ಆಳು ತಗೊಂಡಿವಿ, ಆಮೇಲೆ ಉರಿ ಕಟ್ಟಕರ ಕೂಲಿ ಆಳು ತಗೊಂಡಿವಿ. ಎಲ್ಲ ಕೂಲಿ. ಕೂಲಿ ಆಳುಗಳ ಲಭ್ಯತೆ ಹೇಗಿದೆ? ಯಾಕಂದ್ರೆ ಪಟ್ನಾ ಹತ್ರ ಇದೆ, ದಾವಣಗೆರೆ ಪಟ್ನಾ ಹತ್ರ ಇದೆ, ಜನ ಸಿಗ್ತಾರಾ? ಸಿಗ್ತಾರೆ, ಬೇಕಾದಷ್ಟು ಜನ ಸಿಗ್ತಾರೆ. ಅಂದ್ರೆ ಎಲ್ಲ ಗುತ್ತಿಗೆ ಕೊಡ್ತೀವಿ ನಾವು, ಎಲ್ಲ ಕೂಲಿ ಅಂತ ಮಾಡ್ಸಲ್ಲ, ಇಷ್ಟಿಷ್ಟು ಅಂತ ಒಂದು ಗುತ್ತಿಗೆ ಕೊಡ್ತೀವಿ. ಎಲ್ಲದಕ್ಕೂ ಗುತ್ತಿಗೆ. ಕೂಲಿ ಬರೋದಿಲ್ಲ ಯಾರು? ಕೂಲಿ ಯಾರು ಬರ್ತಲ್ಲ. ಇವರು ಈಗ ಅಣ್ಣರಿಗೆ ಬಂದರೆ ಕೂಲಿ ಬಂದರೆ, ಇನ್ ಬೇರೆ ಕೆಲಸಕ್ಕೆ ಯಾರು ಕೂಲಿ ಬರಲ್ಲ. ಗುತ್ತಿಗೆನೆ ಎಲ್ಲ. ಗುತ್ತಿಗೆ ಅಡಿಕೆ ಗುಣೆ ಮಾಡ್ಲೇ ಗುತ್ತಿಗೆ, ಔಷಧಿ ಹೊಡೆಯಕ್ ಬರ್ಲಿ ಗುತ್ತಿಗೆ. ಇದರ ಜೊತೆಗೆ ಈಗ ಇವರಿಗೆ ಕೊಡ್ತಕ್ಕಂತ ಕೂಲಿ ಎಷ್ಟು ಸರ್? ಈಗ ಹೆಣ್ಣ ಆಳುಗಳಿಗೆ ಎಷ್ಟು, ಗಂಡಾಳುಗಳಿಗೆ ಎಷ್ಟು? ಹೆಣ್ಣ ಆಳಿಗೆ 300, ಆಮೇಲೆ ಗಂಡಾಳಿಗೆ ಬಂದ್ರೆ 500. ಅಷ್ಟು ಅಷ್ಟಿದ್ರೆ ಯಾರು ಬರಲ್ಲ. ಏನ್ ಉಳಿಯಲ್ರಿ ನಮ್ಗೆ? ಏನೇನು ಉಳಿಯಲ್ಲ ರೈತಿಗೆ, ಏನೇನು ಉಳಿಯಲ್ಲ. ಅಲ್ಲ, ಈ ಬಾರಿ ತುಂಬಾ ರೇಟು ಟೊಮ್ಯಾಟೊ ತುಂಬಾ ಭಯಂಕರ. ಭಯಂಕರ ಕಮ್ಮಿ ಅಂದ್ರೆ ಭಯಂಕರ ಕಮ್ಮಿ. 80-70 ಬಾಕ್ಸ್ ಆದ್ರೆ ಏನ್ ಉಳಿತಾತ ಹೇಳ್ರಿ? ಇವ್ರ ಆಟದವರಿಗೆ ಕೂಲಿಯರಿಗೆ ಅಷ್ಟೇ. ಏನು ಮಾಡಿದ್ವಿ ಬಿಡಬಾರ್ದು ಅಂತ ಅನಿಸ್ತದ ಅಷ್ಟೇ. ಇದು ರೇಟ್ ನೀವು ಹೇಗೆ ಗೊತ್ತಾಗ್ತದೆ ಮಾರ್ಕೆಟ್ ರೇಟು? ಅವರು ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತಾ? ಬರುತ್ತ. ಅದು ರೇಟ್ ನೋಡ್ಕೊಂಡು ಕಟಾವ್ ಮಾಡ್ತೀರಾ ಅಥವಾ? ಇಲ್ಲ ಇಲ್ಲ, ಹಣ್ಣು ಈಗ ಮಾಗಿಬಿಡತ್ತೆ, ಗಿಡದ ಮಾಗಿಬಿಡತ್ತೆ, ಅದನ್ನ ಬಿಟ್ರೆ ನಗ್ತಾರೆ ಜನ. ಹೌದಾ? ಅದ್ ಬಂದದ್ ಬಿಟ್ಟಲ್ಲ, ಅವ್ರು ಅರಿ ಅದ್ ಬಿಟ್ಟಲ್ಲ, ಅರಿ ಹರಿಸ್ಬೇಕಾಯ್ತು ಅಂತಂದ್ರ ಹಂಗಾಗಿ ಹರಿಸ್ತದು. ಇಲ್ಲ, ಈಗ ಬೇರೆ ಬೆಂಗಳೂರು ಅಂತ ಪಟ್ಟಣಗಳಿಗೆ, ಇಲ್ಲ ಬೇರೆ ಚೆನ್ನೈ ಅಂತ ಪಟ್ಟಣಗಳಿಗೆ ಅಲ್ಲಿ ರೇಟ್ ಇಲ್ಲ ಬಿಡ್ರಿ. ಅಲ್ಲಿ ಇಲ್ಲ, ಅಲ್ಲಿ ರೇಟ್ ಇಲ್ಲ. ಚೌಕಾಶಿ ಮಾಡಿದ್ರಿ? ಎಲ್ಲ ಚೌಕಾಯಿ ಕೇಳಿದ್ವಿ, ಅಲ್ಲಿ ರೇಟ್ ಇಲ್ಲ. ಇಲ್ಲಿಂದ ಶಿವಮೊಗ್ಗ ಹೋಯ್ದ್ರು 250 ರೂಪಾಯಿ 200 ರೂಪಾಯಿ ಬಾಕ್ಸ್ ಹಾಕತ್ತೆ. ಅಲ್ಲಿ ಬಾಡಿಗೆ ಎಷ್ಟು ಗೊತ್ತ? 80 ರೂಪಾಯಿ ಬಾಕ್ಸ್ ಕೇಳ್ತಾರೆ. ನಮಗೆ ಖರ್ಚು ಅದೇ, ಇಲ್ಲಿ ದಾವಣಗೆರೆ ಹೋದಂಗ ಆಗತ್ತೆ ಅಷ್ಟೇ, ಅದು ದೂರ ಹೋದಂಗ ಜಾಸ್ತಿ. ಇದು ಮಧ್ಯವರ್ತಿಗಳ ಒಂದು ಹಾವಳಿ, ಸರ್ಕಾರದವ್ರೆ ಇದು ಈ ತರ ಮಾಡಿದೆ ಅಂತ ಹೇಳ್ತೀರಾ? ಹೇಗೆ ಮಧ್ಯವರ್ತಿ ಮಾಡಿದಾರೆ ಅಂತ ಹೇಳಕ್ ಆಗಲ್ಲ. ಮಧ್ಯವರ್ತಿಗಳ ಏನು ಈಗ ನೀವು ಹೇಳ್ತಾ ಇದ್ರೆ ಪ್ರತಿಯೊಂದಕ್ಕೂ ಕಮಿಷನ್ ಕೊಡ್ಬೇಕಂತ ಹೇಳ್ತೀರಲ್ಲ, ಇದು ಏನು ಸರ್ಕಾರದವರ ಒಂದು ವೈಫಲ್ಯತೆ ಬಗ್ಗೆ ಹೇಳ್ತೀರಾ, ಸರ್ಕಾರದವರು ಇದ್ರ ಬಗ್ಗೆ ಏನು ಕ್ರಮ ತಗೊಂಡ್ಕೊಂಡಿಲ್ಲ ಅಂತ ಹೇಳ್ತೀರಾ? ಹೇಗೆ ಸರ್ಕಾರದವ್ರು ಏನು ಮಾಡಿಲ್ಲ, ಈ ಮಧ್ಯವರ್ತಿಯರನ್ನು ಮಾಡಿರೋದು ಇದು. ಸರ್ಕಾರದವ್ರು ಏನ್ ಮಾಡ್ತಾರೆ ಕಂಟ್ರೋಲ್, ಅವರಿಗೆ ಒಂದು ಈ ತರ ಮಾಡಬಾರ್ದು, ರೈತರ ಹತ್ರ ತಗೊಳ್ಬಾರ್ದು, ಹತ್ರ ಬಿಗಿಲ್ಲ, ಸರ್ಕಾರದ ಹತ್ರ ಬಿಗಿಲ್ಲ ಫಸ್ಟ್. ಹೌದ್ರಾ? ಇವ್ರು ಏನ್ ಮಾಡ್ತಾರೆ, ಮಧ್ಯವರ್ತಿಯರು ಈಗ ನಮಗೆ ಕಮಿಷನ್ ಕೊಡ್ರಿ, ಅಂಗಡಿ ಬಿಡ್ತೀರಾ ಕಮಿಷನ್, 100 ರೂಪಾಯಿ ಕಮಿಷನ್ ಕೊಡ್ರಿ ಅಂತ ಅವ್ರ ಅಂಗಡಿಯವ್ರು ಕೇಳ್ತಾರೆ. ಆಮೇಲೆ ಅವರು ಬಾಕ್ಸ್ ಬರೀ ಕೆಳಗೆ ಕಳಿಸಿದ್ಕೆ 4 ರೂಪಾಯಿ ಕೇಳ್ತಾರೆ. ಅದನ್ನೆಲ್ಲ ತಡೆ ಹಾಕಿ ಅರ್ಧಕ್ಕರ್ಧ ಕಮ್ಮಿ ಮಾಡಿದ್ರೆ ರೈತರಿಗೆ ಉಳಿತತೆ. ಹೌದಾ? ಅದು ಮಾಡಲ್ಲ, ಯಾರು ಮಾಡಲ್ಲ. ಅಲ್ಲ ಈಗ ನೀವು ಇದನ್ನೇ ಯಾಕೆ ಸುತ್ತಮುತ್ತ ಹಳ್ಳಿಯ ಒಂದು ರೈತರಿಗೆ ಮಾರಾಟ ಮಾಡಬಹುದಲ್ಲ, ಮನೆಗಳಿಗೆ ಮಾರಾಟ ಮಾಡೋ ಜಾಸ್ತಿ ಆದ್ರೆ ಇಷ್ಟೊಂದು ಮಾಲ್ ಬಂದಾಗ ಯಾರು ತಗೊಂತಾರೆ ಹಳ್ಳಿಯಾಗಿ? ಒಂದಳ್ಳ ಎರಡಲ್ಲ ಬಾಕ್ಸ್ ಹೋಗಿದ್ದಕ್ಕೆ ಹೆಚ್ಚಾಗೋತು. ಇನ್ನುಳಿದ ಏನ್ ಮಾಡ್ಬೇಕು? ಇದನ್ನೇ ನೀವು ಡೈರೆಕ್ಟ್ ಆಗಿ ರೈತರ ಒಂದು ಸಂತೆ ಇಲ್ವಾ ದಾವಣಗೆರೆಯಲ್ಲಿ? ಇಲ್ಲ, ರೈತರ ಸಂತೆ ಇಲ್ಲ, ಮಾರ್ಕೆಟ್ಗೆ ಹೋಗ್ಬೇಕು. ಅಂದ್ರೆ ರೈತರು ಅವರೇ ತಮ್ಮ ಉತ್ಪನ್ನಗಳನ್ನ ಒಂದು ಅಂಗಡಿ ತರ ಹಾಕ್ಬಿಟ್ಟು ಮಾರಾಟ ಮಾಡೋ ಒಂದು ವ್ಯವಸ್ಥೆ ಇಲ್ವಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಆ ತರ ಇಲ್ಲ. ಅವ್ರ ಹತ್ರ ಹೋಗಿ ನಾವು ಅವ್ರ ಅಂಗಡಿ ಬಿಟ್ಟು ಅವರು ಯಾರ ಖರೀದಾರ ಬಂದ್ಮೇಲೆ ಖರೀದಾರಿ ಕೊಟ್ಟು ನಮಗೆ ಅವ್ರ ಹತ್ರ ನಮ್ಮ ಹತ್ರ ಕಮಿಷನ್ ತಗೊಂಡು ಅವ್ರಿಗೆ ಕೊಡ್ತಾರೆ. ಅಲ್ಲ ಈಗ ನಾವು ಬೇರೆ ಒಂದು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ತರದ ವ್ಯವಸ್ಥೆ ಇದೆ, ಅಂದ್ರೆ ರೈತ ಸಂತೆ ಅಂತ ಹೇಳಿ ಕರೀತಾರೆ. ರೈತರೇ ಒಯ್ದ್ ಬಿಟ್ಟು ಅವರೇ, ಈಗ ನೋಡಿ ಬೆಂಗಳೂರಲ್ಲಿ ಯಶವಂತಪುರದ ತುಮಕೂರು ರಸ್ತೆಗೆ ನೀವು ನೋಡಿದೀರಾ, ಅವರೇ ಬೆಳಿಗ್ಗೆ ಬೆಳಿಗ್ಗೆ ತಂದ್ಬಿಟ್ಟು ಮಾರಾಟ ಮಾಡೋ ಒಂದು ವ್ಯವಸ್ಥೆ ಇದೆ ಓಪನ್ ಮಾರ್ಕೆಟ್ ಅಲ್ಲಿ. ಸೊ ಹಾಗೆ ನಾನು ಕೇಳ್ತಾ ಇರೋದು, ಆ ತರದ್ದು ಒಂದು ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ಇಲ್ವಾ ಆ ತರದ್ದು? ಆ ತರದಲ್ಲ. ಇದು ಇರ್ಬೇಕಂತ ಹೇಳ್ತೀರಾ ಈ ತರ ರೈತರೇ ಹೋಗಿ? ಇದ್ರೆ ಒಳ್ಳೇದು, ಇದ್ರೆ ಒಳ್ಳೇದು, ಇದ್ರೆ ಒಳ್ಳೇದು, ಒಳ್ಳೇದು ಅಂತಂದ್ರೆ ಈ ಮಧ್ಯವರ್ತಿಗಳ ಒಂದು ಕಾಟ ತಪ್ಪದಂಗ ಆಯ್ತದೆ. ಆಮೇಲೆ ಅವರಿಗೆ ಹೋಗ್ತಕ್ಕಂತ ಒಂದು ಅನಾವಶ್ಯಕ ರೈತನ ದುಡ್ಡು, ಅದನ್ನ ನಾವು ನೇರ ರೈತರಿಗೆ ಸಿಗೋ ಹಾಗೆ ಮಾಡಬಹುದು. ಮಾಡಬಹುದು, ಕರೆಕ್ಟ್. ಅದು ಆತರ ಮಾಡಲ್ಲ, ಯಾರು ಮಾಡಲ್ಲ. ಈ ನಮ್ಮ ರಾಜ್ಯದಲ್ಲಿ ಈ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ಈ ವ್ಯವಸ್ಥೆನೇ ಇಲ್ಲ. ಅಂದ್ರೆ ನೇರವಾಗಿ ಉತ್ಪನ್ನ ಮಾರಾಟ ಮಾಡೋದು ತಾನೇ ತಗೊಂಡೋಗಿ ಅಂಗಡಿ ಬಿಡ್ಬೇಕಷ್ಟೇ. ಅಂಗಡಿಗೆ ಅವ್ರಿಗೆ ಕಮಿಷನ್ ಕೊಟ್ಟೆ ನಮಗೆ ಲಾಭ ಸಿಗೋದು. ಕಮಿಷನ್ ಕೊಡದೇನೆ ಕೆಲಸ ಆಗಲ್ಲ. ಇದು ಈಗಿನ ಸರ್ಕಾರ ಹೀಗಾಗ್ತಾ ಇದೆ, ಮೊದ್ಲಿನದು ಇದೇ ತರ ಇದೆಯಾ? ಇದೇ ತರನೇ, ಮೊದ್ಲಿಂದಲೇ ಇದೇ ತರ, ಈಗಲ್ಲ, ಈ ಮೊದ್ಲಿಂದಲೇ ಇದೇ ತರನೇ ಇರೋದು. ಜೊತೆಗೆ ಈಗ ಒಟ್ಟಾರೆ ನಿಮ್ಮ ಒಂದು ಅನುಭವದಲ್ಲಿ ಈಗ ನೀವು ಸ್ವಲ್ಪ ಬೇಜಾರಾಗ್ತಾ ಇದ್ದೀರ, ಯಾಕಂದ್ರೆ ರೇಟ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬೇಜಾರಾಗಿದೆ. ಬಂಡವಾಳ ಹಾಕಿದ್ವಿ, ಬಂಡವಾಳನೂ ಬರಂಗಿಲ್ಲ, ಹಾಕಿರ ಬಂಡವಾಳನೂ ತಕ್ಕನಂಗಿಲ್ಲ, ಹಂಗಾಗಿ ಬೇಜಾರಾಗ್ತಾ. ಈಗ ಸಾಲ ಸೌಲಭ್ಯ ಏನಾದ್ರು ಬೇಕಂತಂದ್ರೆ ನೀವು ನಿಮ್ಮ ಅಕ್ಕಪಕ್ಕದ ರೈತರ ಹತ್ರ ತಗೊಳ್ತಿರೋ ಇಲ್ಲ ಬ್ಯಾಂಕ್ ಹತ್ರ? ಬ್ಯಾಂಕ್ ಅಲ್ಲಿ. ಬ್ಯಾಂಕಿನ ಏನ್ ಸಮಸ್ಯೆ ಇಲ್ಲ, ಕೊಡ್ತಾರೆ. ಈಗ ಜಮೀನ್ ತಯಾರ ಮಾಡ್ಬೇಕಂದ್ರೆ ಟ್ರಾಕ್ಟರ ಇಲ್ಲ ಎತ್ತು? ಎತ್ತು ಹೋದವೇ, ಟ್ರಾಕ್ಟರ್. ನೀವು ಈಗ ಸದ್ಯ? ಸದ್ಯ ನಮ್ಮ ಎತ್ತು. ಎತ್ತುಗಳಿಂದಲೇ? ಅಂದ್ರೆ ಕಡಿಮೆ ಜಮೀನ್ ಇದ್ದಕ್ಕೋಸ್ಕರ ಎತ್ತುಗಳು ಉಪಯೋಗಿಸ್ತೀರಾ? ಎತ್ತುಗಳು ಅದಾವೆ, ಸದ್ಯ ಯಾರು ಇಟ್ಕೊಂಡಲ್ಲ ನಮ್ಮೂರಲ್ಲಿ, ಸದ್ಯ ನಮ್ಮ ಇರೋದು, ಸದ್ಯ ನಾವು ಎತ್ತಿನಾಗ ಉಳಿಮೆ ಮಾಡ್ತಾರದು. ಪ್ರತಿಯೊಂದಕ್ಕೂ ಎತ್ತು? ಪ್ರತಿಯೊಂದು ಎತ್ತಿಗೆ. ಜೊತೆಗೆ ಈಗ ಹೈನುಗಾರಿಕೆಗೆ ದನ ಹಸುಗಳು ಏನ ಸಾಕಿದ್ರೆ? ಸಾಕಿದ್ವಿ. ಒಂದ್ ಎಮ್ಮೆ, ಒಂದ್ ಹಸು ಐತಿ. ಅದು ಜವಾರಿನಾ? ಜವಾರಿ. ಹಾಲು ಕೊಡುತ್ತಾ? ಹಾಲು ಕೊಡ್ತೇವೆ, ಎರಡು ಕೊಡ್ತಾವ. ಮನೆಗೇನ ಡೈರಿ ಹಾಕ್ತೀರಾ? ಮನೆ ಮನೆಗೆ, ನಮಗೆ ಹಾಲು ಮೊಸರು ಬೇಕು, ಹಂಗಾಗಿ ನಮ್ಮ ಮನೆ ಸಾಕ್ತಾ. ಜೊತೆಗೆ ಈಗ ಇದರಿಂದ ಉಪ ಉತ್ಪನ್ನ ಅಂತಂದ್ರೆ ಬೆಣ್ಣೆ, ತುಪ್ಪ ಹೆಚ್ಚಾಗಿದ್ದ ಮಾಡ್ತೀವಿ ನಮ್ಮ ಮನೆ ತಿಂದು. ಹೆಚ್ಚಾಗಿದ್ ಮಾಡ್ತೀವಿ. ನಿಮ್ಮ ಊರಲ್ಲಿ ಸ್ಕೂಲು, ಮತ್ತೆ ಇದು ಆಸ್ಪತ್ರೆ, ಅಂಗನವಾಡಿ, ಹಾಲು ಉತ್ಪಾದಕರ ಸಂಘ, ರಸ್ತೆ, ಇದೆಲ್ಲ ಚೆನ್ನಾಗೈತಾ? ರೈಲ್ವೆ ರಸ್ತೆ, ಬಸ್ ರಸ್ತೆ, ನೀನ್ ಹೇಳಿ ಹಾಲು ಉತ್ಪಾದಕರ, ಮತ್ತೆ ಹೈಸ್ಕೂಲು, ಆಸ್ಪತ್ರೆ, ಮಿಡ್ಲ್ ಸ್ಕೂಲ್ ಎಲ್ಲ ಐತೆ. ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಚೆನ್ನಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಮತ್ತೆ ಏನ್ ಬೇಕಂತ ಹೇಳ್ತೀರಾ ಈಗ ನಿಮ್ಮ ಊರಿನ ಒಂದು ಮೂಲ ಸೌಲಭ್ಯ ಅಂತಂದ್ರೆ? ಇದಂತ ನಮ್ಮ ಊರಲ್ಲಿ ಇಲ್ಲಪ್ಪ ಅಂತಂತ ಅನ್ನೋದಾದ್ರೆ ಏನ್ ಹೇಳ್ತೀರಾ? ಏನಿಲ್ಲ ಅಂದ್ರೆ, ಈಗ ಒಂದು ಇದು ಸಮುದಾಯ ಭವನ ಅಂದ್ರೆ ಕಲ್ಯಾಣ ಮಂಟಪ, ಅದೊಂದಿಲ್ಲ ನಮ್ಮೂರಲ್ಲಿ. ನಮ್ಮೂರಲ್ಲಿ ಅದೊಂದಿಲ್ಲ, ಅದು ಬೇಕು, ಅದು ಮಾಡಿಸ್ಬೇಕು ಅಂತ ಅದೀವಿ. ಇದ್ರ ಜೊತೆಗೆ ಈಗ ಮತ್ತೆ ಇದು ಗ್ರಾಮ ಪಂಚಾಯತಿ, ಅದೇ ಗ್ರಾಮ ಪಂಚಾಯತಿ, ಮತ್ತೆ ಇನ್ನೊಂದ್ ಯಾವ್ದೈತಲ್ಲ ಅಲ್ಲಿ ದಂಡ ಆಸ್ಪತ್ರೆ ಐತೆ. ಮನುಷ್ಯನ ಆಸ್ಪತ್ರೆ ಐತೆ, ಎಲ್ಲಾ ಸೌಲಭ್ಯನೂ ಐತಿ. ನಿಮ್ಮ ಊರಿಂದ ಈಗ ಪಟ್ಟಣಕ್ಕೆ ಹೋಗ್ತಕ್ಕಂತ ಸಂಖ್ಯೆ ಹೆಂಗಿದೆ? ಯುವ ರೈತರು, ಈಗ ರೈತರು ಅಥವಾ ಯುವಕರು, ಹುಡುಗರು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಸಂಖ್ಯೆಗೆ ಬಂದ್ರೆ ಎಷ್ಟು ಜನ ಹೋಗ್ತಾರೆ? ಒಂದ್ ಮನೆಯಿಂದ ಒಬ್ರು ಹೋಗ್ತಾರ? ಹೋಗ್ತಾರೆ. ಇಲ್ಲಿಂದ ಬೆಂಗಳೂರು ತಂಗಲು ಹೋಗಿದ್ದಾರೆ, ಹೋಗಿದ್ದಾರೆ. ದಾವಣಗೆರೆಗೂ ಬಹಳ ಜನ ಹೋಗ್ತಾ ಇದಾರೆ. ಅಲ್ಲ, ಇದು ಮನೆಯವರೇ ಕಳಿಸ್ತಾರ ಅಥವಾ ಅವ್ರವಾಗೆ ಖುದ್ದಾಗ ಹೋಗ್ತಾರ? ಈಗ ಮನೆಯವರು ಕಳಿಸಿದಾರೆ, ಅವರವರ ಸ್ವಂತಕ್ಕೂ ಹೋಗಿದ್ದಾರೆ. ಜಮೀನ್ ಇದ್ರು ಹೋಗ್ತಾರೆ, ಜಮೀನ್ ಇಲ್ಲ ಇದ್ರು ಹೋಗ್ತಾರೆ, ಜಮೀನ್ ಇದ್ರು ಹೋಗ್ತಾರೆ ಇಲ್ಲದ್ರು ಹೋಗ್ತಾರೆ. ಇದು ಯಾವ ರೀತಿಯಿಂದ ತಡೆಗಟ್ಟಬಹುದು ಅಂತ ಹೇಳ್ತೀರಾ? ಅಂದ್ರೆ ಆಯಾ ಒಂದು ಊರಲ್ಲೇ ಅವರಿಗೆ ವರಮಾನ ಸಿಗುವ ಹಾಗೆ? ಅದು ಅವರ ವೈಯಕ್ತಿಕ, ಅದು ವೈಯಕ್ತಿಕ. ಅವ್ರನ್ನ ನಾವು ಹೋಗ್ಬೇಡ ಅಂತ ಹೇಳಕ್ ಬರಲ್ಲ. ನೀ ಇಲ್ಲಿ ದುಡಿಮೆ ಮಾಡಂದ್ರೆ ಅವರು ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ವೈಯಕ್ತಿಕ, ನಾವು ಅಲ್ಲೇ ಹೋಗ್ತೀವಿ, ಸಿಟಿಗೆ ಹೋಗ್ತೀವಿ, ಅಲ್ಲಿ ದುಡಿಮೆ ಮಾಡ್ತೀವಿ, ಬರ್ತೀವಿ ಅಂತ ಹೇಳ್ತಾರೆ. ಧನ್ಯವಾದ ಈಶ್ವರಪ್ಪ ಅವರೇ. ಇದುವರೆಗೆ ತಾವು ತಮ್ಮ ಟೊಮೆಟೊ ಬೆಳೆಯ ಒಂದು ಅನುಭವ ನಮ್ಮ ಕೇಳುಗರಿಗೆ ಹೇಳಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಸರಿ ಸರ್, ಸರಿ, ನಮಸ್ತೆ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಂಧವರೇ, ಟೊಮೆಟೊ ಬೆಳೆಯ ನಿರ್ವಹಣೆ ಈ ಕುರಿತು ದಾವಣಗೆರೆ ಮಾಯಕೊಂಡ ಹೋಬಳಿಯ ಹುಚ್ಚೇನಹಳ್ಳಿಯ ಕೃಷಿಕ ಶ್ರೀಯುತ ಹಳ್ಳೇರ ಈಶ್ವರಪ್ಪ ಅವರೊಂದಿಗೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನವನ್ನು ಇದುವರೆಗೆ ಕೇಳಿದ್ರಲ್ಲ. ಇದೀಗ ಕೇಳಿ ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ಮಂಜಮ್ಮ ಮತ್ತು ಸಂಗಡಿಗರಿಂದ ತತ್ವ ಪದಗಳು.

ಸಚಿದಾನಂದ ಗುರುವಿನ ಅಳಿವನ ತನು ಸಹ ತಾಂಬುದೇ ಬ್ರಹ್ಮ ಓಂ ನಮ್ಮ ಶಿವಯ ಶಿವಯ ಶಿವ ಓಂ ನಮ್ಮ ಶಿವಯ ಓಂ ನಮ್ಮ ಶಿವಯ ಅವರೇ ಇದುವರೆಗೂ ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ಮಂಜಮ್ಮ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದ್ರಲ್ಲ. ಇದೀಗ ಒಂದು ಪರಿಸರ ಗೀತೆ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯ ಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ ¶¶